ಕಬ್ಬನ್ನು ಬೆಳಿತೀವಿ ಸರ್. ನಾವು ಎಕರೆಗೆ 40-50 ಟನ್ ಕಬ್ಬು ಬೆಳೆದೇವ್ರಿ. ಮತ್ತು ನಾವು ಕಬ್ಬಿನೊಳಗೂ ಇಂಟರ್ ಕ್ರಾಪ್ ಅಂದ್ರೆ ನಾವು ಒಂದು ಸತಿ ಏನು ಮಾಡಿದೇವ್ರಿ, ಇಲ್ಲಿ ಹುಕ್ಕೇರಿ ತಾಲೂಕು ಬೆನ್ವಾಡ ಅಂತ ಐತ್ರಿ, ಅಲ್ಲಿ ಒಬ್ಬರು ಅಶೋಕ್ ಪಾಟೀಲ್ ಅಂತ ಹೇಳ್ಕೊಂಡು ಒಂದು 10 ಫೂಟ್ ಸಾಲ ಕಬ್ಬು ಹಚ್ಚಿ 120 ಟನ್ ಬೆಳೆದಿದ್ದರಿ. ಅದು ನಮಗೆ ಒಂದು ಸ್ವಲ್ಪ ಯೂಟ್ಯೂಬ್ ಒಳಗೆ ನೋಡಿದ್ದೇವ್ರಿ, ಇಂಟ್ರೆಸ್ಟ್ ಬತ್ತರಿ. ನಮಗೆ ಎಲ್ಲಿ ಕೃಷಿ ಚಲೋ ಮಾಡಿರ್ತಾರೆ ಅಲ್ಲಿ ಹೋಗಿ ನೋಡುವಂತ ಒಂದು ಇಂಟ್ರೆಸ್ಟ್ ಇತ್ತು ರೀ. ಅಲ್ಲಿ ನೋಡ್ಕೊಂಡು ಬಂದೇವ್ರಿ. ಅಲ್ಲಿ ಆ ಪದ್ಧತಿ ಒಳಗೆ ನಾವು ಬಂದ್ಕ್ರಂದ್ರಿ 8 ಫೂಟ್ ಕೊಡ್ದೇವ್ರಿ ನಾವು. 10 ಫೂಟ್ ಅಂದ್ರೆ ಜಾಸ್ತಿ ಆಗುತ್ತೆ, ಮನ್ಯಾಗ ಫ್ಯಾಮಿಲಿ ಒಳಗೆಲ್ಲ ಹಿರಿಯರು ಬೈತಾರ ಅಂತ ಹೇಳ್ಕೊಂಡು 8 ಫೂಟ್ ಮಾಡ್ಕೊಂಡೇವ್ರಿ. ಆದರೂ ಬೈದ್ರಿ. ಅದ್ರೊಳಗೆ ನಾ ಏನು ಮಾಡಿ ಫಸ್ಟ್ ಟೈಮ್ ಹಾಕೊಂಡೆ ಶೇಂಗಾ ಹಾಕಿಬಿಟ್ಟಿರಿ ಅದ್ರೊಳಗೆ ರೀ. ಶೇಂಗಾ ಹಾಕಿದ್ರಿ, ಶೇಂಗಾ ಹಾಕೊಂಡು ಇಂಟರ್ ಕ್ರಾಪ್ ಮಾಡೋದ್ರಿಂದ ಏನು ಲಾಭಗಳೈತನ್ರಿ, ಅಗಲ ಸಾಲ ಪದ್ಧತಿ ಅನ್ರಿ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಹೊಡಿತಾವ್ರಿ. ಮತ್ತು ಇನ್ನೊಂದು ಬೆಳೆ ಮಾಡೋದ್ರಿಂದ ಇದ್ರ ಕಬ್ಬಿನ ಪೋಷಕಾಂಶ, ಕಬ್ಬಿನಲ್ಲಿ ಬಿಡುಗಡೆಯಾಗುವ ಪೋಷಕಾಂಶಗಳು ಈ ಕೆಚ್ಚಿಲ್ಲರ್ ಬೆಳಿಗ್ಗೆ ಬರ್ತಾವ್ರಿ. ಈ ಶೇಂಗಾ ಅದು ಹಾಕೋದ್ರಿಂದ ರೈಜೋಬಿಯಮ್ ಅನ್ನೋ ಒಂದು ಸೂಕ್ಷ್ಮ ಜೀವಿಗಳು ಬಿಡುಗಡೆ ಆಕೈತ್ರಿ ಭೂಮಿಯೊಳಗೆ, ಅದು ಕಬ್ಬಿಗೆ ಒಳ್ಳೆಯದಾಕೈತ್ರಿ. ಈ ಥರ ಮತ್ತು ಇಳುವರಿ ಇನ್ನೊಂದ್ರಿ ಅಂದ್ರೆ ನಾವು ಹಾಕಿದ ಖರ್ಚು ಮಾಡಿರ್ತೀವಿ ಭೂಮಿಗೆ ರೀ, ಎಲ್ಲ ದುಡ್ಡು ಹಾಕಿರ್ತೀವ್ರಿ, ಕೆಲಸ ಮಾಡಿರ್ತೀವ್ರಿ, ಲೇಬರ್ ಖರ್ಚು ಇರ್ತೈತ್ರಿ, ಅದೆಲ್ಲ ಇಂಟರ್ ಕ್ರಾಪ್ ಬೆಳೆಯೊಳಗೆ ಎಲ್ಲ ಖರ್ಚು ಕೊಲ್ಲಾಗಿ ಹೋಗ್ಬಿಡುತ್ತೆ. ನೆಟ್ ಅಮೌಂಟ್ ನಮಗೆ ಕಬ್ಬಿನ ರೈತ ಉಳಿದ್ಬಿಡ್ತು. ಹಿಂಗಾಗಿ ರೈತರು ಇಂಪ್ರೂವ್ಮೆಂಟ್ ಆಗ್ಬೋದ್ರಿ. ಇದೆಲ್ಲ ಕೆಮಿಕಲ್ ಒಳಗೆ ಅಷ್ಟು ಸಾಧ್ಯ ಆಗೋದಿಲ್ಲ ರೀ. ಇದನ್ನೆಲ್ಲ ನಾವು ಆರ್ಗ್ಯಾನಿಕ್ ಒಳಗೆ ಮಾಡ್ಬೇಕಾದ್ರಿ. ಯಾಕಂದ್ರೆ ಇಂಟರ್ ಕ್ರಾಪ್ ಮಾಡೋದು ಆರ್ಗ್ಯಾನಿಕ್ ಮಾಡಿದ್ರೆ ಇಂಟರ್ ಕ್ರಾಪ್ ಮಾಡಲೇಬೇಕು ರೀ, 100% ಅಂದ್ರೆ ರೈತರಿಗೆ ಲಾಭ ಆಗತ್ತೆ. ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಷ್ಟೊಂದು ಲಾಭ ಆಗೋದಿಲ್ಲ ರೀ ಇಂಟರ್ ಕ್ರಾಪ್ ಬೆಳೀರಿ. ಹಿಂಗಾಗಿ ಅದನ್ನು ಪದ್ಧತಿ ಮಾಡ್ಕೊತ ಬಂದೇವ್ರಿ. ಅದನ್ನ ಮಾಡಿದ ಈಗ ಏನ್ ಮಾಡ್ತೀವ್ರಿ ಸರ್, ಜಾಸ್ತಿ ನಾವು ಒತ್ತು ಕೊಡ್ತೇವೆ ಅಂದ್ರಿ, ಮೊದಲು ಜೀವಾಮೃತ ಅದು ಇದು ಎಲ್ಲ ಸಗಣಿ ಕಲಿಸಿಬಿಡೋದು ಮಾಡ್ತಿದ್ದೇವ್ರಿ. ಇವಾಗ ಏನೈತ್ರಿ, ಗೋಕೃಪಾಮೃತ ಅಂತೇಳಿ ಬಂದೈತ್ರಿ. ಫಸ್ಟ್ ಜೀವಾಮೃತ ಬಿಡ್ತಿದ್ದೇವ್ರಿ, ಗೋಕೃಪಾಮೃತ ತಿಳ್ಕೊಂಡು ಒಂದು ಕಲ್ಚರ್ ಸಿಗ್ತದೆ ರೀ. ಅದರಲ್ಲಿ 65-70 ಸೂಕ್ಷ್ಮ ಜೀವಿಗಳದಾವಂತ ಕೇಳ್ಪಟ್ಟೇವ್ರಿ. ಅದಕ್ಕೆ ಏನು ಮಾಡ್ತೀವ್ರಿ, ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಆಕಳ ಮಜ್ಜಿಗೆ ಸಾವಯವ ಬೆಲ್ಲ ತೊಗೊಂಡು ಅದೊಂದು ಲೀಟ್ರ್ ಕಲ್ಚರ್ ತೊಗೊಂಡು ಬಂದು ಹಾಕಿ ಈ ಭೂಮಿಗೆಲ್ಲ ಅದನ್ನು ಕೊಡಾಕತ್ತೇವ್ರಿ. ಅದನ್ನು ಕೊಡ್ತೇವ್ರಿ. ಅದ್ರ ಜೊತೆ ನಾವು ಬಯೋಗ್ಯಾಸ್ ಇದೆ ರೀ, ಹೆಂಡಿ ಗ್ಯಾಸ್ ರೀ, ಅದನ್ನು ಸ್ಲರಿ ಬರ್ತೈತೆ ರೀ ಸರ್. ಅದು ಸ್ಲರಿ ಏನು ಮಾಡ್ತೇವ್ರಿ, ಸ್ಟಾಕ್ ಮಾಡ್ಕೋತೀವ್ರಿ ನಾವು ಎತ್ತಿ. ಅಲ್ಲೇ ಭೂಮಿಗೆ ಹೋಗಕ್ಕೆ ಬಿಡಲ್ಲ ರೀ, ಅದನ್ನು ಸ್ಟಾಕ್ ಮಾಡ್ಕೊಂಡು ಬ್ಯಾರಲ್ ಸ್ಟಾಕ್ ಮಾಡ್ಕೊಂಡು ಬೆಳಿಗ್ಗೆ ನೀರು ಬಿಡೋ ಮುಂದ್ಯಾಗ ಅದ್ರ ಜೊತೆ ಸಾಲಾಗಿ ಒಂದು ಡಬ್ಬಿ ತೊಗೊಂಡು ಹಾಕುವಂತ ನೀರು ಕುಂಡಿರ್ತೇವೆ ರೀ, ಕರೆಂಟ್ ಹೋಗುತ್ತಾನೆ ರೀ. ಮತ್ತು ಗೋಮೂತ್ರನ ಸ್ಟಾಕ್ ಮಾಡ್ತೀವಿ, ಗೋಗಳದವ್ರ ಮನೆಯಾಗ ಒಂದು 4-5 ರೀ. ಅವೆಲ್ಲ ಅದ್ರ ಗೋಮೂತ್ರ ಬಂದು ಸ್ಟಾಕ್ ಹೋಗಿ ಎಸ್ಟಿಮೇಟ್ ಮಾಡೇವ್ರಿ. ಅದು ಎಷ್ಟು ಸ್ಪ್ರೇಕ್ ಬೇಕು ಅಷ್ಟು ಸ್ಪ್ರೇಕ್ ಯೂಸ್ ಮಾಡ್ತೇವ್ರಿ. ಅದು ಹನಿ ಹೋಗುವಂಗೆ ಒಂದು ಡಬ್ಬಿ ಒಳಗೆ ಹಾಕಿ ಹೊಲಕ್ಕೂ ಬಿಡ್ತೇವ್ರಿ. ಮತ್ತು ಗೋಕೃಪಾಮೃತಗಳನ್ನು ಬಿಡ್ತೇವ್ರಿ. ಮತ್ತು ಎರೆ ಜಲ ರೆಡಿ ಮಾಡೇವ್ರಿ. ನಾವು ಒಂದು ಟ್ರೈನಿಂಗ್ ತೊಗೊಂಡೇವ್ರಿ ನಾವು ಇಲ್ಲಿ ಇದ್ರೊಳಗೆ ಕೆವಿಕೆ ಒಳಗೆ ರೀ, ಬಿಜಾಪುರದೊಳಗೆ ರೀ. ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸ್ಕೀಮ್ ಇತ್ತು ರೀ, ಅಲ್ಲಿ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟರೆ ಅಲ್ಲಿ ಸಿಸ್ಟಮ್ ಪ್ರಕಾರ ರೀ ನಾವು ಎರೆ ಜಲ ರೆಡಿ ಮಾಡಿದ್ವಿ. ಎರೆ ಜಲ ರೆಡಿ ಮಾಡಿ ಅದನ್ನು ಭೂಮಿಗೆ ಸ್ಪ್ರೇ ಮುಖಾಂತರನೂ ಕೊಡ್ಬೋದು ರೀ, ನೀರಿನ ಮುಖಾಂತರನೂ ಕೊಡ್ಬೋದು ರೀ. ಮತ್ತು ಇದು ವೇಸ್ಟ್ ಜಿ ಕಂಪೋಸರ್ ಅದು ಬರುತ್ತೆ ರೀ, ಒಂದು ಡಬ್ ಸಿಗ್ತೈತೆ ರೀ 20 ರೂಪಾಯಿ ಸಿದ್ಧಗಂಗಾ ಮಠದ ರೀ, ಅದನ್ನು ತೊಗೊಂಬಂದು ಅದನ್ನು ರೆಡಿ ಮಾಡಿ ಬಿಡ್ತೀವಿ ರೀ ಸರ್. ಅಂದ್ರೆ ಆದಷ್ಟು ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡಿ ಏನೋ ನಮಗೆ ರೋಗ ಕೈ ಮೀರೈತಿ, ಕಂಟ್ರೋಲ್ ತಪ್ಪೇ ತಂದಾಗ ಒಂದು ಕೆಮಿಕಲ್ ಸ್ಪ್ರೇ ತೊಗೋತಿದ್ದೇವೆ. ಯಾಕಂದ್ರೆ ಅನಿವಾರ್ಯ, ಯಾಕಂದ್ರೆ ಲಾಸ್ ಆಗಕ್ಕಂತೂ ಬರಲ್ಲ ರೀ. ಹ್ಞೂ ರೀ, ಅನಿವಾರ್ಯ ರೀ. ಆ ಥರ ತೊಗೋತಿದ್ದೇವ್ರಿ ಸರ್. ಈಗ ಏನು ಮಾಡ್ತೇವ್ರಿ, ತಿಪ್ಪೆ ಗೊಬ್ಬರನೂ ಜಾಸ್ತಿ ಹೊಲಕ್ಕೆ ಹಾಕ್ತೇವ್ರಿ. ಇನ್ನೊಂದು ವಿಚಾರ ಮಾಡೇವ್ರಿ, ಏನು ಡೈರೆಕ್ಟ್ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ರೀ ಭೂಮಿ ಒಳಗೆ ಕಸ ಜಾಸ್ತಿ ಆಗತ್ತೆ ರೀ, ಕಳೆ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ಕೆಮಿಕಲ್ ಬರ್ಬೇಕತ್ತೆ ರೀ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇರ್ತೈತೆ ರೀ, ಮತ್ತು ಇನ್ನಿತರ ಸಮಸ್ಯೆಗಳಾಕಿರ್ತಾವ್ರಿ, ಕಸ ತೆಗಿಯೋದು ಲೇಟ್ ಆತಂದ್ರೆ ಬೆಳಿಗ್ಗೆ ಪ್ರಾಬ್ಲಮ್ ಆಗಿರ್ತೈತೆ ರೀ. ಅದಕ್ಕೆ ಇನ್ನೊಂದು ಸಿಸ್ಟಮ್ ಏನು ಮಾಡ್ಕೊಂಡು, ಎರೆಹುಳು ತೊಟ್ಟಿ ಕಟ್ಟುವಂತ ಎಸ್ಟಿಮೇಟ್ ಮಾಡಾಕತ್ತೇವ್ರಿ ಇವಾಗ ರೀ. ಅಂದ್ರೆ ಎರೆಹುಳುಗಳನ್ನು ಕಸವನ್ನು ತಿಂದು ಬಿಟ್ಟು ಅಂದ್ರೆ ರೀ ಅಷ್ಟು ಭೂಮಿಯೊಳಗೆ ಕಸದ ಪ್ರಮಾಣ ಬರೋದಿಲ್ಲ ರೀ, ಬೀಜ ಒಡೆದು ಬಿಟ್ಟಿರ್ತೈತೆ ರೀ ಅತ್ತಿಂದ್ರೆ, ಕಸದ ಪ್ರಮಾಣ ಕಡಿಮೆ ಆಕೈತೈತೆ ರೀ. ಅದ್ರ ಸಲುವಾಗಿ ಎರೆಹುಳು ತೊಟ್ಟಿ ಕಟ್ಟುವಂತ ಎಸ್ಟಿಮೇಟ್ ಮಾಡಾಕತ್ತೇವ್ರಿ ಸರ್ ಇವಾಗ ರೀ. ಹಿಂಗೆಲ್ಲ ಮಾಡಿ ಸಾವಯವ ಪದ್ಧತಿಯೊಳಗೆ ಕೃಷಿ ಮಾಡತ್ತೇವ್ರಿ. ಮತ್ತು ಇದು ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ ಸರ್, ತಿಪ್ಪೆ ಗೊಬ್ಬರ ಸೂಸಂದ ಬೇರೆ ಕಡೆ ತೆಗಿತೇವ್ರಿ. ತೆಗೆದ ಈ ಬೆಳೆ ನಾಟಿ ಮಾಡೋ ಮುಂದಾಗ ಈ ಟ್ರೈಕೋಡ್ರಮ, ಸೋಡಮನಾಸು, PSB, ಅಜೋಸ್ಪೊರಿಲಮ್ಮು ಇಂಥವೆಲ್ಲಗಳನ್ನು ಬ್ಯಾಕ್ಟೀರಿಯಾಗಳನ್ನು ತೊಗೊಂಡು ಬಂದು ಅದರೊಳಗೆ ಮಿಕ್ಸ್ ಮಾಡಿರಿ. ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಹಾಕಿ ಅದ್ರ ಮೇಲೆ ಬೀಜ ಹಾಕಿ ಮುಚ್ಚಿ ಬಿಡ್ತೀವಿ ಸರ್. ಇನ್ನೊಂದು ವಿಶೇಷ ಅಂದ್ರೆ ಕಬ್ಬಿಗೆ ಗೊಂಡೆ ಹುಳು ಹತ್ತೈತ್ರಿ ಸರ್. ಕಬ್ಬಿಗೆ ಗೊಂಡೆ ಹುಳು ಹತ್ತೈತ್ರಿ, ನಮ್ಮಲ್ಲಿ ಅಂತೂ ಜಾಸ್ತಿ ಆಗಿಬಿಟ್ಟೈತ್ರಿ ಸರ್. ಜಾಸ್ತಿ ಆಗೋದ್ರಿಂದ ಜನ ಏನು ಮಾಡ್ತಾರೆ ರೀ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲ್ಲ. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ಳಲ್ರಿ. ಲಾಸ್ಟಿಗೆ ಆ ಹುಳ ಬಂದ ಮೇಲೆ ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ ಸರ್. ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ ರೀ. ಕೆಮಿಕಲ್ ಬಿಟ್ರಂದ್ರೆ ಏನಾಗ್ಬಿಡ್ತೈತೆ ಸರ್, ನಮ್ಗೆ ಬೇಕಾದ ಸೂಕ್ಷ್ಮ ಜೀವಿಗಳನ್ನು ಸಹಿತಾವ್ರಿ, ಬೇಡಾದ ಗೊನ್ನೆ ಹುಳನೂ ಸಹಿತೈತೆ ರೀ. ಇವಾಗ ಏನಾಗ್ಬಿಟ್ಟಿದೆ ಸರ್, ಆ ಗೊನ್ನೆ ಹುಳ ಈ ಕೆಮಿಕಲ್ ಕಡಿಟ್ ಆಗಿಬಿಟ್ಟೈತೆ ಸರ್. ಎಷ್ಟೇ ಕೆಮಿಕಲ್ ಬಿಟ್ಟರು ಸಾಯಂಗಿಲ್ಲ ಸರ್. ಮಾರ್ಕೆಟ್ ಒಳಗೆ ಸಿಗುವಂಥ ಎಂಥ ಬ್ರ್ಯಾಂಡೆಡ್ ಕೆಮಿಕಲ್ ತಂದ್ರೂ ಬಿಡಲ್ರಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೈತಂದ್ರೆ ಸರ್, ಒಂದು ಮೆಟಾರಜಿಯಮ್ ಅಂತ ಸಿಗ್ತೈತೆ ರೀ. ಅದನ್ನು ನಾವು ತಿಪ್ಪಿದ ಗೊಬ್ಬರ ಜೊತೆ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ತಳಗೊಬ್ಬರ ಅಂತ ಹೇಳ್ಕರಂದ ಕಬ್ಬು ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಭೂಮಿ ಒಳಗೆ ಹಾಕಿ ಕಬ್ಬು ತುಳಿದು ಬಿಟ್ಟಿವೆ ಅಂದ್ರೆ ಸರ್, ಗೊನ್ನೆ ಹುಳನೇ ಆಗೋದಿಲ್ಲ ಸರ್. ಯಾಕಂದ್ರೆ ಸರ್, ಅದ್ರೊಳಗೆ ಬ್ಯಾಕ್ಟೀರಿಯಾಗಳಿರ್ತಾವಲ್ರಿ, ಗೊನ್ನೆ ಹುಳ ಏನು ಮರಿ ಇಟ್ಟು ಹೋಗತ್ತಿರಲಿಲ್ಲ, ತತ್ತಿ ಇಟ್ಟು ಹೋಗತ್ತಿರಲಿಲ್ಲ, ಆ ಮರಿ ಇನ್ನೊಂದು ಸ್ವಲ್ಪ ಅದನ್ನು ಕವರ್ ಮಾಡಿದೆ ಅಂದ್ರೆ ಕೀಟನಾಶಕಗಳನ್ನು ರೆಡಿ ಮಾಡ್ಕೊಳಕ್ಕೆ ಬರ್ತೈತಿ ರೀ, ಮತ್ತು ಟಾನಿಕ್ಗಳನ್ನು ರೆಡಿ ಮಾಡ್ಕೊಳಕ್ಕೆ ಬರ್ತೈತಿ ರೀ, ಆರ್ಗ್ಯಾನಿಕ್ ಒಳಗೆ ರೀ, ಎಲ್ಲ ಥರದ ನಮ್ಮಲ್ಲೇ ಇರ್ತೈತಿ ರೀ ಸರ್, ನಮ್ಮಲ್ಲೇ ರೆಡಿ ಮಾಡ್ಕೊಂಡು ನಾವೇ ಮಾಡ್ಬೇಕು ರೀ. ಈ ಒಂದು ಕೃಷಿ ಪದ್ಧತಿ ನಮಗೆ ಸಾವಯವ ಕೃಷಿ ಪದ್ಧತಿ ಇಂಟ್ರೆಸ್ಟ್ ಆಗೈತೆ ರೀ, ಅಂದ್ರೆ ಅದನ್ನು ಮನವರಿಕೆ ಮಾಡ್ಕೋಬೇಕು ರೀ ಸರ್. ನಾವು ಸಾವಯವ ಕೃಷಿ ಮಾಡಿದರೆ ಏನಾಗ್ತದೆ, ಭೂಮಿಗೆ ಏನು ಭೂಮಿ ಹೆಂಗೆ ಬದುಕ್ತದೆ, ನಾವು ಹೆಂಗೆ ಬದುಕ್ತೇವೆ, ಮನುಷ್ಯ ಭೂಮಿಗೆ ವಿಷ ಉಣಿಸಿದೀವಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಮನುಷ್ಯನ ಶರೀರಕ್ಕೆ ವಿಷ ಬಂದೇ ಬರ್ತೈತಿ ನಾವು ತಿನ್ನೋದ್ರಿಂದ ರೀ. ಅದಕ್ಕೆ ಈ ಪದ್ಧತಿ ಒಳಗೆ ನಾವು ಕೃಷಿ ಮಾಡತ್ತೀವಿ ರೀ ಸರ್. ಆದಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ನಮ್ಮ ಸುತ್ತಮುತ್ತಲಿನ ಜನರಿಗೆ ಹೇಳಿ, ಈಗ ಒಂದು ಟೀಮ್ ಐತಿ ರೀ ಸರ್ ನಮಗೆ. ಆ ಟೀಮ್ ಒಳಗೆ ನಾವು ಈಗ ನಾವು ಸ್ವಲ್ಪ ಜಾಸ್ತಿ ಮಾಡತ್ತೇವೆ ರೀ, ನಮ್ಮ ಹಿಂದಿನವ್ರಿಗೆ ಹೇಳಾಕತ್ತೇವೆ ರೀ, ಅವರು ಒಂದು ಆ ರೇಂಜ್ ಒಳಗೆ ಬರ್ಲಾತ್ತಾರೆ ಸರ್. ಅಂದರೆ ಕಬ್ಬು ಕಟಾವು ಮಾಡಿ ಕಬ್ಬಿನ ರೌದಿ ಸುಡ್ಲಾರ್ದೆ ಹಾಗೆ ಇಡೋದ್ರಿ ಸರ್. ಅದಕ್ಕೆ ಮ್ಯಾಲೆ ಏನ್ರ ಸ್ಪ್ರೇಗಿ ಕೊಟ್ಟಕ್ರಂದಿ ಇದನ್ನು ಬರ್ತಾವಲ್ಲ ರೀ ಸರ್, ಗೋಕೃಪಾಮೃತ್ ರೀ ಮತ್ತು ವೇಸ್ಟ್ ಡಿಕಂಪೋಸರ್ ಇಂಥವು ಸ್ಪ್ರೇ ಕೊಟ್ಟಿವಿ ಅಂದ್ರೆ ಆದಷ್ಟು ಬೇಗ ಕಳೆದು ಹೋಗಿಬಿಡ್ತೈತಿ ಸರ್. ಇಂಥ ಸಿಸ್ಟಮ್ ಮಾಡ್ಕೊಂಡ ಬೆಳಿಗ್ಗೆ ಏನು ಆಲ್ರ ನೋಡ್ಕೊಂಡು ಆ ಸಾವಯವ ಪದ್ಧತಿ ಒಳಗೆ ಬಂದ್ರೆ 90% ರೋಗಗಳು ಬರಲ್ಲ ರೀ ಬೆಳಿಗ್ಗೆ ರೀ. ಏನೋ ಒಂದು 10% ಬರ್ತೈತಿ ರೀ, ನಾವು ಮುಂದೆ ಹೋಗಿ ಇದ್ರ ಆರ್ಗ್ಯಾನಿಕ್ ಸ್ಪ್ರೇಗಳು ಕೀಟನಾಶಕಗಳನ್ನ ಮಾಡ್ಕೋಬೋದು ರೀ, ಟಾನಿಕ್ಗಳನ್ನ ಮಾಡ್ಕೋಬೋದು ರೀ, ಅದಕ್ಕೆಲ್ಲ ಏನೇನು ಬೇಕು ಪೋಷಕಾಂಶಗಳನ್ನು ರೆಡಿ ಮಾಡ್ಕೋಬೋದು ರೀ. ಎಲ್ಲ ಥರದ್ದು ಸಿಸ್ಟಮ್ ಐತ್ರಿ ಸರ್. ಎಲ್ಲ ಮಾಡಿದ ರೈತರು ನಾವು ಹೊಲಗಳನ್ನು ನೋಡಿ ಬಂದೇವು ರೀ, ನಮ್ಮಲ್ಲಿ ನಾವು ಈಗಾಗಲೇ ಮಾಡಾಕತ್ತೇವೆ ರೀ. ಹಿಂಗಾಗಿ ಈ ಸಿಸ್ಟಮ್ಗಳು ಕೃಷಿ ಮಾಡೋಕೆ ನಮ್ಗೊಂದು ಭಾಳ ಇಂಟ್ರೆಸ್ಟ್ ಐತ್ರಿ. ಎಲ್ಲ ರೈತರು ಬಂದವ್ರಿಗೆ ಇದನ್ನ ಹೇಳ್ತೇವೆ ರೀ ನಾವು ರೀ, ಯಾಕಂದ್ರೆ ಈಗ ಸರ್ಕಾರನ ಒಂದು ಒತ್ತು ಕೊಡತ್ತೈತಿ ರೀ ಸಿಕ್ಕಾಪಟ್ಟಿ ನಮ್ಮ ಕೇಂದ್ರ ಸರ್ಕಾರ ರೀ. ಆದರೆ ಈ ಸಾವಯವ ಕೃಷಿ ಅನ್ನೋದೊಂದು ಉದ್ಯಮವಾಗಿ ಹೊರಬೀಳ್ತೈತ್ರಿ ಸರ್. ಇನ್ನು ಸ್ವಲ್ಪ ದಿನದೊಳಗೆ ರೀ ಒಂದು ಉದ್ಯಮವಾಗಿ ಹೊರಬೀಳ್ತೈತಿ ರೀ. 70% ಜನ ಕೃಷಿ ಮೇಲೆ ಅವಲಂಬನೆ ಇದಾರೆ ರೀ. ಯಾವೊಂದು ಜಾಬು ಬಿಸ್ನೆಸ್ಸು ಏನಿಲ್ಲ ರೀ. ಆದಷ್ಟು ಜಾಸ್ತಿ ಬಿಸ್ನೆಸ್ ನಡೆಯೋದು ರೈತರಿಂದ ರೀ. ಅದಕ್ಕೆ ಕೆಮಿಕಲ್ಗಳನ್ನು ಹಾಕಿ ಭೂಮಿ ಬಾದ್ ಮಾಡಿದ್ದೀವಿ ಅಂದ್ರೆ ಮುಂದೆ ಪೀಳಿಗೆ ಐತ್ರಿ ಸರ್. ನಾವು ಅಷ್ಟೇ ಇಲ್ಲರಿ ಭೂಮಿ ಮ್ಯಾಗ, ನಮ್ಮದೊಂದು ಪೀಳಿಗೆ ಐತ್ರಿ ಮುಂದೆ, ಅವ್ರಿಗೆ ಬಿಟ್ಟು ಹೋಗ್ಬೇಕು. ಈಗ ನಾವು ಭೂಮಿ ಹಾಳು ಮಾಡಿದ್ದೀವಿ ಅಂದ್ರೆ ರೀ ಮುಂದಿನ ಪೀಳಿಗೆ ತಿನ್ನಕ್ಕೆ ಅನಿಸಿಗಲ್ಲ ರೀ ಸರ್. ಅದಕ್ಕೆ ಈಗ ಉಳಿಸ್ಬೇಕು ರೀ, ನಾವು ದುಡ್ಡಿನ ಬೆನ್ನು ಹತ್ತಬಾರ್ದು ರೀ. ದುಡ್ಡಿನ ಬೆನ್ನು ಹತ್ತಿ ನಾವು ಸರ್ಕಾರಿ ಗೊಬ್ಬರಗಳನ್ನು ಹಾಕಿ ಭೂಮಿ ಹಾಳು ಮಾಡಿಟ್ಟಿವಿ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಲ್ಲ ರೀ. ಇಂಥ ಉದ್ದೇಶ ಇಟ್ಕೊಂತಾರಂದ್ರೆ ಒಂದು ಸಾವಯವ ಕೃಷಿ ಮಾಡ್ಕೊಂಡು ಒಳ್ಳೆ ಒಳ್ಳೆ ಬೆಳೆಗಳನ್ನು ಬೆಳ್ಕೊಂಡು ಇಂಟರ್ ಕ್ರಾಪ್ ಮಾಡ್ಕೊಂಡು ಬಂದರೆ ಇಂಟರ್ ಕ್ರಾಪ್ ಮಾಡುವಂಥ ಸಾವಯವ ಕೃಷಿ ಮಾಡುವಂಥ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಸರ್. ಇದಂತೂ 100% ಗ್ಯಾರಂಟಿ ರೀ. ನಾವು ಸಿಕ್ಕಾಪಟ್ಟಿ ಸಾಲ ಮಾಡಿ ಗೊಬ್ಬರ ತೊಗೊಂಡು ಬಂದು ಹಾಕಿ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸಿ ಅವ್ನು ಮುಂದಿನ ವರ್ಷ ಕಬ್ಬಿನ ಬಿಲ್ ಕೊಟ್ಟು ಅವಾಗ ನಮ್ಗೆ ಸಾಲ ಒತ್ತಡ ಜಾಸ್ತಿಯಾಗಿ ಅನಿವಾರ್ಯವಾಗಿ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ಸಾವಯವ ಪದ್ಧತಿ ಮಾಡಿಕೊಂಡ್ರು ಇಂಟರ್ ಕ್ರಾಪ್ ಬೆಳೆ ಮಾಡ್ಕೊಂಡು ಬಂದುಬಿಟ್ರೆ ರೀ ಯಾವುದೇ ರೀತಿ ಅಂತ ಹಾನಿ ರೈತಕ್ಕೆ ಆಗೋದಿಲ್ಲ ರೀ. ಇದೊಂದು ನಮ್ಮ ತಿಳುವಳಿಕೆ ಮಟ್ಟದೊಳಗೆ ನಾವು ಮಾಡತ್ತೀವಿ ಸರ್. ಈಗ ತಾವು ಸಾವಯವ ಏನು ವಿಚಾರಗಳನ್ನು ಹೇಳಿದ್ರಿ, ಇದ್ರ ಬಗ್ಗೆ ತಾವು ಬರೀ ಅನುಭವ ಮಾಡಿಕೊಂಡಿದ್ದ ಅಥವಾ ಎಲ್ಲಾದರೂ ಈಗ ಟ್ರೈನಿಂಗ್ ಪ್ರೋಗ್ರಾಮ್ದೊಳಗೆ ಕಲಿತು ಬಂದಿದ್ದ, ಕಲಿತು ಮಾಡಿ ತಮ್ಮ ಹೊಲದೊಳಗೆ ಅದರ ಕಂಡುಂಡ ಸತ್ಯಗಳು ತಾವು ಹೇಳುವಂಥದ್ದು? ಇದು ನಾವು ಟ್ರೈನಿಂಗ್ ಹೋಗಿವ್ರಿ ಸರ್. ಇಲ್ಲಿ ನಮ್ಮ ಕೆವಿಗೆ ಒಳಗೆ 25 ದಿವಸ ಟ್ರೈನಿಂಗ್ ಇತ್ತು ರೀ. ಟ್ರೈನಿಂಗ್ ಮುಗಿಸ್ಕೊಂಬಂದೇವ್ ರೀ, ಅಲ್ಲಿ ಎರೆ ಒಳಗೆ ಗೊಬ್ಬರ ರೆಡಿ ಮಾಡಿದ್ರಿ ಸರ್, ಎರೆಜೆಲ್ಲ ರೆಡಿ ಮಾಡೋದನ್ನು ಕಲಿಸ್ಕೊಟ್ರಿ. ಅದು ಕೆಲವೊಂದು ಈ ಸಾವಯವ ಕೃಷಿ ಮಾಡ್ಬೇಕಾದ್ರೆ ಏನೇನು ಮುನ್ಸೂಚನೆಗಳಿರ್ತಾವೆ ಮತ್ತು ಯಾವ ರೀತಿ ಬೇಕು, ಸಾವಯವ ಕೃಷಿ ಮಾಡೋಕೆ ಏನೇನು ಬೇಕಂತ ಹೇಳಿದ್ರಿ ಸರ್. ಅಲ್ಲಿ ಕೇಳ್ಕೊಂಡೇವ್ರಿ. ಇದಕ್ಕಿಂತ ಮುಂಚೆ ನಾವು ಅಲ್ಲಿ ಗದಗ ಹತ್ರ ಒಬ್ಬರು ಫಾರ್ಮರ್ ಸಾವಯವ ಕೃಷಿ ಮಾಡ್ತಿದ್ರಿ, ಅಲ್ಲಿ ವಿಸಿಟ್ ಕೊಟ್ಟಕ್ರನ್ ರೀ. ಅಲ್ಲಿ ಅವ್ರ ಹತ್ರ ಅನುಭವಗಳನ್ನು ಕೇಳ್ಕೊಂಡು ಅವ್ರು ಏನೇನು ಔಷಧಿಗಳನ್ನು ಯಾವ್ಯಾವ ಸಾವಯವದೊಳಗೆ ಯಾವ್ಯಾವ ರೀತಿ ರೆಡಿ ಮಾಡಬೇಕು, ಯಾವ ರೀತಿ ಕೃಷಿ ಮಾಡ್ಬೇಕು ಹೇಳಿದ್ರೆ ಅವೆಲ್ಲ ಲಿಸ್ಟ್ ಮಾಡ್ಕೊಂಬಂದಿದ್ದೇವ್ರಿ. ಅದೊಂದ್ರಿ ಸರ್. ಇತ್ತಿರ್ಲಾಗಿ ನಾವು ಇಲ್ಲಿ ಅಳ್ಳನವರ್ಕೊಂದು ಫಂಕ್ಷನ್ ಮಾಡಿದ್ರಿ ರೀ ಮನೆ ಸಾವಯವ. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಸಾವಯವದೊಳಗೆ ಗೋವಿನ ಮಹತ್ವ ಭಾಳ ಐತ್ರಿ ಸರ್. ಗೋವು ಇದ್ರೆ ಮಾತ್ರ ಸಾವಯವ ಕೃಷಿ ಸಾಧ್ಯ, ಇರ್ಲಿಕ್ಕಂದ್ರೆ ಇಲ್ಲರಿ, ಶೂನ್ಯ ರೀ, ಸಾವಯವ ಕೃಷಿ ಆಗಲ್ರಿ. ನಾವು ಗೋವು ಉತ್ಪನ್ನಗಳನ್ನು ರೆಡಿ ಮಾಡ್ಬೇಕ್ರಿ, ಕೃಷಿಗೆ ಎಷ್ಟು ಬೇಕು ಅಷ್ಟು ಬಳಸ್ಕೋಬೇಕ್ರಿ, ನಮ್ಮ ಮನೆಗೆ ನಮ್ಮ ಶರೀರಕ್ಕೆ ಎಷ್ಟು ಬೇಕಷ್ಟು ಬಳಸ್ಕೋಬೇಕ್ರಿ. ಇನ್ನಿತರವಾದದ್ರಿ ಗೋ ಉತ್ಪನ್ನಗಳನ್ನು ರೆಡಿ ಮಾಡಕ್ಕೆ ಬರ್ತೈತ್ರಿ ಸರ್. ಕೆಲವೊಂದು ವನಸ್ಪತಿಗಳನ್ನು ಕೂಡಿಸ್ರಿ ಮತ್ತು ಗೋವಿನ ಉತ್ಪನ್ನಗಳನ್ನು ಕೂಡಿಸ್ರಿ, ಗೋ ಉತ್ಪನ್ನಗಳನ್ನು ರೆಡಿ ಮಾಡ್ತಾರೆ ರೀ. ಅದನ್ನು ನಾವು ಗೋ ಉತ್ಪನ್ನಗಳನ್ನು ಮಾಡೋದ್ರಿಂದ ರೀ ರೈತ ಗೋವು ಬ್ಯಾಸರಾಗೋದಿಲ್ಲರಿ ಸರ್, ಬ್ಯಾಸರಾಗೋದಿಲ್ಲರಿ. ಈ ಸಿಸ್ಟಮ್ ಒಳಗೆ ಏನಾಗ್ಬಿಡುತ್ತೆ ಸರ್, ಗೋವು ತಾನಾಗೆ ಬದುಕ್ತದೆ, ಒಂದೇ ದಿನದೊಳಗೆ ಗೋ ಹೊತ್ತೇ ನಿಲ್ತದೆ. ಗೋವಿನಿಂದನ ಸಾವಯವ ಕೃಷಿ ಸಾಧ್ಯ ರೀ, ಗೋವು ಇರ್ಲಿಕ್ಕಂದ್ರೆ ಸಾವಯವ ಕೃಷಿ ಆಗೋದಿಲ್ಲರಿ. ಅದನ್ನು ಟ್ರೈನಿಂಗ್ ತೊಗೊಂತೀವಿ ಸರ್. ನಾವು ಕೃಷಿಗೆ ಎಷ್ಟು ಬಳಸ್ಕೋಬೇಕು ರೀ, ಕೃಷಿಗೆ ಮಿಕ್ಕಿದ್ದನ್ನು ಸೇರಿ ಮನುಷ್ಯಾಗ ಬೇಕಾದಂಥ ಪದಾರ್ಥಗಳನ್ನ ರೆಡಿ ಮಾಡೋಕ್ಕೆ ಯಾವ ಮಟ್ಟಕ್ಕೆ ಬಳಸ್ಬೇಕ್ರಿ, ಈ ಸಿಸ್ಟಮ್ನ ಅದನ್ನು ಇದನ್ನು ಮಾಡ್ಕೊಂಬಂದೇವ್ರಿ ಸರ್. ನಾವು ಒಂದು 4-5 ಕಡೆಗೆ ಟ್ರೈನಿಂಗ್ ತೊಗೊಂದೇವ್ರಿ. ಈಗ ಇನ್ನೊಂದು ಟ್ರೈನಿಂಗ್ ಐತ್ರಿ, ಮತ್ತೆ ಹೋಗಕ್ಕೆ ಇದನ್ನು ಮಾಡಿವ್ರಿ ಸರ್. ಮತ್ತು ಯಾರು ಕೃಷಿಗಳನ್ನು ಮಾಡಿದ್ರಲ್ಲರಿ ಸಾವಯವ ಕೃಷಿಗಳನ್ನ ರೀ, ನಮ್ಗೆ ಅದನ್ನು ನೋಡೋದೊಂದು ಉತ್ಸಾಹ ಸರ್. ಯಾಕಂದ್ರೆ ನಾವು ಸಡನ್ಲಿ ನಾವೆಂತ ಕಲಿತು ಬಂದಿರಂಗಲ್ಲ ರೀ, ಒಬ್ಬರು ಮಾಡಿದ್ದನ್ನು ನೋಡ್ಬೇಕ್ರಿ. ಮತ್ತು ನಾವು ಕೆಲವೊಂದು ಬುಕ್ಸ್ಗಳು ಇಟ್ಟೇವ್ರಿ ಸಾವಯವ ಕೃಷಿ ರೀ, ಗೋವಿನ ಬದಲು ರೀ, ಮತ್ತು ಸುಭಾಷ್ ಪಾಳೇಕರ್ ಅವ್ರ ಬುಕ್ ಅದಾವ್ರಿ ನಮ್ಮ ಹತ್ರ. ಅವನು ಓದಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟರ ಮಟ್ಟಿಗೆ ಅವ್ನು ಮಾಡ್ತೀವಿ ರೀ. ಇನ್ನೊಬ್ಬ ರೈತ ಮಾಡಿದ್ದ ಅಂದ್ರೆ ಲೀಗಲ್ ಆಗಿ ನೋಡ್ಕೊಂಬಂದ್ರಂದ್ರೆ ಅವ್ನು ಏನು ಮಾಡ್ಯಾನ, ಅಲ್ಲಿ ಏನು ಇರ್ತೈತಿ ಕ್ಯಾಪ್ಚರ್ ಮಾಡ್ಕೊಂಡ್ರಿ. ಇಲ್ಲೊಬ್ಬರು ಗುಳಿ ಒಳಗೆ ಒಬ್ಬರು ರೈತರಿದ್ದಾರೆ ಸರ್, ಬ್ಯಾಕ್ಟೀರಿಯಾಗಳನ್ನು ಇವು ಇದನ್ನುಗಳನ್ನು ಇಲ್ಲೇ ರೆಡಿ ಮಾಡಿಬಿಡ್ತಾರೆ ಸರ್. ಅವರು ಕೆವಿಗಳಿಗೆ ಏನು ಸೈಂಟಿಸ್ಟ್ಗಳು ರೆಡಿ ಮಾಡ್ತಾರಲ್ಲ ರೀ, ಅವ್ರು ಅವ್ರ ಜಮೀನೊಳಗೆ ರೆಡಿ ಮಾಡ್ತಾರೆ ಸರ್, ತಮ್ಮ ಹೊಲದೊಳಗೆ ಸರ್.

3-5 ಈ ನಂಬರ್ ನ ಸಂಪರ್ಕ ಮಾಡಿ ಸಾವಯವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಮಾಡ್ಕೊಳ್ಬಹುದು. ಒಳ್ಳೆಯದು ನಾಗಪ್ಪ ಉಪಲ್ದಿನಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಾವಯವ ತತ್ವಗಳ ಬಗ್ಗೆ ತಾವು ಬಹಳ ಚಲೋತ್ನಾಗೆ ತಿಳಿಸಿಕೊಟ್ರಿ ಅಂತ ಹೇಳಿ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಇದು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಒಮ್ಮೆ ತತ್ವಗಳನ್ನ ನಾವು ತಿಳ್ಕೊಂಡ್ರೆ ಅದನ್ನ ಯಾವ ರೀತಿ ನಾವು ನಮ್ಮ ಹೊಲದೊಳಗೆ ಅನುಷ್ಠಾನ ಮಾಡಬಹುದು ಅನ್ನೋದು ಸರಳವಾಗಿ ಆಗ್ತದ. ಮತ್ತೆ ಯಾವ ರೀತಿ ಪ್ರಾಯೋಗಿಕವಾಗಿ ನಾವು ಅದು ಅವುಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿಕೊಟ್ಟಿದ್ದೀರಿ. ವಿಷಮುಕ್ತ ಆಹಾರವನ್ನ ಗ್ರಾಹಕರಿಗೆ ಕೊಡುವಂತಹ ನಿಟ್ಟಿನೊಳಗೆ ರೈತರು ಪ್ರಯಾಸ ಪಡುವುದಂತೂ ಇದ್ದೇ ಅದ. ಅದ್ರ ಜೊತೆಗೆ ರೈತರು ಕೂಡ ವಿಷಮುಕ್ತವಾದಂತಹ ಒಂದು ಆಹಾರವನ್ನ ಸೇವನೆ ಮಾಡಿದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ಅವರು ಯಾಕಂತಂದ್ರೆ ಅನ್ನದಾತರು, ಅವರು ಆರೋಗ್ಯವಾಗಿದ್ದರಪ್ಪ ಅಂತಂದ್ರೆ ಮಾತ್ರ ಜಗತ್ತಿಗೆ ಒಂದು ಒಳ್ಳೆಯ ಆಹಾರವನ್ನು ಕೊಡೋದಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಯಾವ ರೀತಿ ಗ್ರಾಹಕರ ಸಲುವಾಗಿ ನಾವು ಕಾಳಜಿ ವಹಿಸಬೇಕು, ಅದೇ ರೀತಿಯಾಗಿ ತಮ್ಮ ಸಲುವಾಗಿ, ತಮ್ಮ ಕುಟುಂಬದ ಸಲುವಾಗಿ, ತಮ್ಮ ಮಕ್ಕಳ ಸಲುವಾಗಿ ಕೂಡ ಅವರು ಕಾಳಜಿ ವಹಿಸಬೇಕು ಅನ್ನುವಂಥ ಮಾತೇನು ಹೇಳಿದ್ರಿ. ಬಹಳ ಉತ್ತಮವಾದಂಥ ಒಂದು ಮಾತು. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀರೆ, ಡೊಣ್ಣ ಮೆಣಸಿನಕಾಯಿ ಮತ್ತು ತರಕಾರಿ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ಉಪ್ಪಲ್ದಿನಿ ಗ್ರಾಮದ ನಾಗಪ್ಪ ಸಂಗಪ್ಪ ಉಪ್ಪಲ್ದಿನಿ ಅವರೊಂದಿಗೆ ಮಾತುಕತೆಯನ್ನ ಇದುವರೆಗೆ ಕೇಳಿದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಡಾ ಸೋಮಶೇಖರ್ ಎಸ್ರುಳ್ಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಕೇಳಿಬಂತು. ರೈತರ ಕಾರ್ಯಕ್ರಮವಾದ ಕಿಸಾನ ವಾಣಿಯಲ್ಲಿ ನಾವು ಇದ್ದೇವೆ ಸ್ನೇಹಿತರೆ. ಸಮಯ 7:16:22 ಆಗ್ತಾ ಇದೆ. ಈಗ ಜನಪದ ಗೀತೆಗಳ ಕಾರ್ಯಕ್ರಮ. ಥಯ್ಯ ಥಯ್ಯನೊಂದರ್ಧ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವಂತ ಚೈವರಿಲ್ಲ ನೋಡುವಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡುವಾರೆ ಶಿವನಾಭೂಷಣವಾಗಿ ಮೆರೆದ ನಾಗಪ್ಪ ಹರಿಯ ಹಾಸಿಗೆಯಾಗಿ ಹರಡಿದ ನಾಗಪ್ಪ ಭೂಮಿಯ ಭಾರ ಶಿರದಲ್ಲಿ ಹೊತ್ತಿದ ನಾಗಪ್ಪ ಬೇಡಿ ಬಂದ ಭಕುತರ ಕೊರೆದಿದ ನಾಗಪ್ಪ ನಾಗಪ್ಪ ನಮ್ಮ ನಾಗಪ್ಪ ನಾಗಪ್ಪ ನಮ್ಮ ನಾಗಪ್ಪ ನೀಡುವನು ಶಿವನಾಭೂಷಣವಾಗಿ ಮೆರೆದ ನಾಗಪ್ಪ ಹರಿಯ ಹಾಸಿಗೆಯಾಗಿ ಹರಡಿದ ನಾಗಪ್ಪ ಭೂಮಿಯ ಭಾರ ಶಿರದಲ್ಲಿ ಹೊತ್ತಿಯ ನಾಗಪ್ಪ ಬೇಡಿ ಬಂದ ಭಕುತರ ತೊರೆದಿಹ ನಾಗಪ್ಪ ನಾಗಪ್ಪ ನಮ್ಮ ನಾಗಪ್ಪ ನಾಗಪ್ಪ ನಮ್ಮ ನಾಗಪ್ಪ